ಸೊಪ್ಪು ಸೊಪ್ಪು ತಿಂತದೆ. ಏನ್ ಸೊಪ್ಪು ತಿಂತದೆ ಸಾಮಾನ್ಯವಾಗಿ? ಆಡುಮುಟ್ಟದ ಸೊಪ್ಪು ಇಲ್ಲ ಅಂತ ಹೇಳ್ತಾರೆ. ಅದು ಹಾಲು ಬಳ್ಳಿ ಮತ್ತೆ ಹಲಸಿನ ಸೊಪ್ಪು ಮತ್ತೆ ಮಾವಿನ ಸೊಪ್ಪು ಬೇರೆ ಕಾಡು ಸೊಪ್ಪು ಎಲ್ಲವನ್ನು ತಿಂತದೆ. ಈಗ ಹಲಸಿನ ಸೊಪ್ಪು ಸಿಗ್ಲಿಕ್ಕೆ ತಗ್ಗಿನಲ್ಲಿ ಇರ್ಬೇಕಲ್ಲ? ನಾವು ಕಡ್ದು ಹಾಕ್ಬೇಕು, ಕೆಳಗೆ ಕಡ್ದು ಹಾಕಿದ್ರೆ ತಿಂತವೆ. ಆಮೇಲೆ ಈಗ ಇದಕ್ಕೆ ಕಾಯಿಲೆಗಳು ಏನೇನು ಬರ್ತವೆ ಅಂತ, ಇದಕ್ಕೆ ಮದ್ದೆಲ್ಲ ಮಾಡೋದಿಲ್ಲ ಹೇಗೆ? ನನಗೆ ಇಷ್ಟರವರೆಗೆ ಯಾವುದೇ ಆಡುಗಳಿಗೆ ಕಾಯಿಲೆ ಬಂದಿಲ್ಲ. ಒಂದೂವರೆ ವರ್ಷದಿಂದ ನಾನು ಉತ್ಪತ್ತಿ ಜಾಸ್ತಿ ಆದಳಷ್ಟು ನನಗೆ ಯಾವುದೇ ನಷ್ಟ ಇಲ್ಲ. ಇಲ್ಲ ಆದ್ರೂ ನನ್ನ ಅಂದ್ರೆ ಪ್ರಕಾರ ಅಂತೇಳಿ ಸ್ವಲ್ಪ ಕಷ್ಟ ಬೇಡಂತು ಅಂತೇಳಿ, ಯಾವ ಕಡೆ ಹೋಗ್ಬೇಕು ನಾವು ಜೊತೆ ಹೋಗ್ಬೇಕು ಹಿಂದೆ ಮುಂದೆ ಹೋಗ್ಬೇಕು ಬರ್ಬೇಕಷ್ಟೇ. ಹಾಗಿರುವಾಗ ಅದ್ರಲ್ಲಿ ನಮ್ಗೆ ಏನು ಲಾಸ್ ಇಲ್ಲ ಅಂದ್ರೆ ನನ್ನ ಉದ್ದೇಶ. ಈಗ ಒಂದು ಮರಿ ದೊಡ್ಡದಾಗ್ಲಿಕ್ಕೆ ಮತ್ತೆ ಅದೊಂದು ಪುನಃ ಮರಿ ಹಾಕ್ಲಿಕ್ಕೆ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕು? ಒಂದು ವರ್ಷ ಬೇಕು ಒಂದು, ಹೌದು, ಬೆದೆ ಬರ್ಲಿಕ್ಕೆ. ಆನಂತರ ಆರು ತಿಂಗಳು ಬೇಕು, ಆರು ತಿಂಗಳು ಮರಿ ಹಾಕ್ತದೆ. ಮರಿ ಹಾಕಿ ಒಂದು 25 ದಿವಸದಲ್ಲಿ ವಾಪಸ್ ಹಿಟ್ಟಿ ಬರ್ತದೆ. ಈಗ ಒಂದು ಗಂಡು ಅಥವಾ ಹೋತ ಇದ್ರೆ ನಿಮಗೆ ಎಷ್ಟು ಹೆಣ್ಣು ಇರ್ಬೋದು? ಒಂದು ಆಡಿನ ಜೊತೆಗೆ ಗಂಡು ಇರ್ತದಲ್ಲ ಹೋತ, ಅದು ಇದ್ರೆ ಎಷ್ಟು ಹೆಣ್ಣು ಕರು ಇದನ್ನ ಸಾಕಿಸಬಹುದು ಅಂತ? ಅದು ಇಷ್ಟು ಒಂದು 10 ಗಂಟೆಗಳು ಸಾಕು, ಒಂದು ಸಾಕು ಅಂತೇಳಿ. ಅದು ಮೊನ್ನೆ ಒಮ್ಮೆ ಹಿಟ್ಟು ಬರುದಿಲ್ಲ, 2 ದಿವಸಕ್ಕೊಂದು 4 ದಿವಸಕ್ಕೆ ಒಂದ್ಸರಿ ಯಾವ್ದಾದ್ರು ಬರ್ತಾ ಇದೆ, ಬಂದಾಗ ಅದು ಹಿಟ್ ಆಗ್ತದೆ. ಈಗ ಪರಸ್ಪರ ಒಂದಕ್ಕೊಂದು ಕಾದಾಡುವುದು ಅಥವಾ ಜಗಳ ಮಾಡುವುದು ಏನಾದ್ರೂ ಅದು ಉಂಟು. ಈ ದನವರು ಹೊತ್ತಿಕೊಂಡಾಗ ಸ್ವಲ್ಪ ಹಾಲು ಕೊಳ್ತೇವೆ, ನಾವು ಸ್ವಲ್ಪ ಜೋರು ಮಾಡಿಕೊಂಡು ಮತ್ತೆ ಬಿಡ್ತೇವೆ, ಮತ್ತೆ ಮೇವು ಮೇಗ್ತಾ ಇರ್ತದೆ. ಯಾವಾಗ್ಲೂ ಅವುಗಳ ಫ್ರೆಂಡ್ಗಳೇ. ಹೌದೌದು. ಆಮೇಲೆ ಈಗ ಈಗಳ ಕಾಯಿಲೆ ಬೇರೆ ಏನು ಹೊಟ್ಟೆ ನೋವು ಬರುವಂತದ್ದು ಅಥವಾ ಅಜೀರ್ಣ ಆಗುವಂತದ್ದು ಅಂತ ಸಮಸ್ಯೆ ಎಲ್ಲ ಬರುದು? ಯಾವ್ದಿಲ್ಲ, ಯಾವ್ದಿಲ್ಲ ಇಷ್ಟು ನನಗೆ ಯಾವ್ದೇ ಬಂದಿಲ್ಲ, ರೋಗ ಬಂದಿಲ್ಲ. ಸರಿಯಾಗಿ ತಿಂತೇವೆ, ಬಂದು ಮಧ್ಯಾಹ್ನ ಹೊತ್ತಾಗ ಹೋಗೋದ್ರೆ ಬರ್ತೇವೆ, ನೋಟಿ ಕಟ್ಟಿ ಆಗ್ತೇವೆ, ಸಂಜೆ ವಾಪಸ್ ಬಿಡ್ತೇವೆ ಅಷ್ಟೇ. ಆಮೇಲೆ ಈಗ ಈ ಕೆಚ್ಚಲು ಬಾವು ಅಥವಾ ಇದಕ್ಕೆ ಏನಾದ್ರು ಇಂಜೆಕ್ಷನ್ ಹಾಕುವಂತದ್ದು ಅಂತದೇನಾದ್ರು ಬೇಕಾಗ್ತದೆ? ಯಾವ್ದಿಲ್ಲ, ಯಾವುದೇ ನಾನು ಮಾಡಲಿಲ್ಲ, ಸ್ಟೇಟ್ಮೆಂಟ್ ಮಾಡಲಿಲ್ಲ. ಈ ಲೋಕಲ್ ಆಡುಗಳಿಗೆ ಯಾವುದು ಅಗತ್ಯವಿಲ್ಲ. ಒಂದು ಆಡು ಎಷ್ಟು ತೂಗ್ತದೆ ಸಾಮಾನ್ಯ? ಒಂದು ಗಂಡು ಆಡು ಸಾಮಾನ್ಯ ಒಂದು ಈಗ ಒಂದು ಫಸ್ಟ್ ತಂದಂತ 2 ವರ್ಷದ ಆಡು ಉಂಟು, ಇವಾಗ ಅದಕ್ಕೊಂದು 50 ಕೆಜಿ ಉಂಟು. 2 ವರ್ಷದ ಆಡು 50 ಕೆಜಿ ಉಂಟು. ಈಗ ನಿಮ್ಮಲ್ಲಿ ಹುಟ್ಟಿ ಬೆಳೆದ ಆಡು ಎಷ್ಟು ತೂಗ್ತದೆ? ನಮ್ಮಲ್ಲಿ ಹುಟ್ಟಿ ಬಂದ ಒಂದು 30-40 ಕೆಜಿ ವರೆಗೆ ಉಂಟು. ಬರೀ ಗುಡ್ಡದಲ್ಲಿ ಮೇಯ್ದು ಬಂದ್ರೂ ಇಷ್ಟು ತೂಗ್ತದೆ? ಸರಿಯಾಗಿ ಮೇವು ಬಂದು ಹಾಗೆ ಬೆಳಿಗ್ಗೆ ನಾವು ಮಾತ್ರ ಅದೇ ಸ್ವಲ್ಪ ಫುಡ್ ಕೊಡ್ತೇವೆ, ಗೋಧಿ ಬೂಸ ಎಳ್ಳೆಂಡಿ ಮತ್ತು ಮಡ್ಡಿ ಅಕ್ಕಿಯನ್ನು ಕೊಟ್ಟು ಅದು ಮತ್ತೆ ಬೇರೆ ಯಾವುದು ಕೊಡುವಾಗಿಲ್ಲ. ಮತ್ತೆ ಸಂಜೆ ಆಗೋ ಮಧ್ಯಾಹ್ನ ನೀರು, ಸಂಜೆ ನೀರು ಕುಡಿತೀವಿ. ನೀರು ಯಥೇಚ್ಛ ಎಷ್ಟು ಬೇಕಾದ್ರೂ ಕುಡಿ, ನೀರು ಎಷ್ಟು ಬೇಕಾದ್ರೂ ಕುಡಿದೆ ನೀರು. ಹಾಗೆ ಒಂದು ಮರಿ ಹಾಕಿದ್ರೆ ಅದು 21 ಸಲ ಹಿಟ್ಟು ಬಂದು ಆಯ್ತು. ಈಗ ನನಗೆ 2 ಮರಿ ಫಸ್ಟ್ ತಂದ 2ಗಳಲ್ಲಿ 3 ಹೆಣ್ಣು ಮರಿಗಳು ಹುಟ್ಟಿ ಅದು 3 ಸತ್ತು ಮರಿ ಹಾಕಿದೆ. ಈಗ ಒಂದು ಸಾರಿ ಎಷ್ಟು ಮರಿ ಹಾಕ್ತವೆ? ಫಸ್ಟ್ನೇ ವರ್ಷ ಒಂದು ಮರಿ, ಒಂದೇ ಮರಿ ಹಾಕುದು. 2ನೇ ಸತಿ ಆಗ 2 ಮರಿ ಹಾಕ್ತದೆ. ಒಂದೇ ಸರಿ 2 ಹಾಕ್ತವೆ? ಒಂದೇ ಸರಿ ಹಾಕ್ತದೆ. ಹೆಚ್ಚು ಅಂದ್ರೆ? ಹೆಚ್ಚು 3 ಮರಿ ಹಾಕ್ತದೆ. 3 ಮರಿ ಹಾಕಿದ್ರೆ 1 ಮರಿ ಬದುಕುದಿಲ್ಲ, ಅದು ಅದು ಆಹಾರಕ್ಕೆ ಹಾಲು ಸಾಕಾಗುದಿಲ್ಲ. ಹಾಗೆ 2 ಮರಿ ಸರಿ ಬದುಕುತ್ತೆ. ಈಗ ಹಾಲನ್ನ ಕರೆದು ಮಾರಾಟ ಮಾಡ್ಲಿಕ್ಕೆ ಅಂತ ಉಂಟು? ಅಲ್ಲ, ಹಾಲು ಕರೆದು ನಾವು ಮಾರಾಟ ಮಾಡುದು, ಅರ್ಧಕ್ಕೆ ತಿಂತೇವೆ ಮತ್ತೆ ಅಲ್ಲೇ ಬಿಡ್ತೇವೆ ಅಷ್ಟೇ. ಕರುಗಳಿಗೆ ಮಾತ್ರ, ಕರುಗಳಿಗೆ ಮಾತ್ರ. ಹೌದು. ಆಮೇಲೆ ಈಗ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತಹದ್ದು, ಈಗ ಈ ಹಿಕ್ಕೆಯನ್ನು ಹೆಕ್ಕುವಂತಹದ್ದು ಅಥವಾ ಗೊಬ್ಬರವನ್ನು ಪ್ರತ್ಯೇಕಿಸುವಂತಹದ್ದು ಇದೆಲ್ಲ ಪ್ರತಿ ದಿವಸ ಮಾಡಬೇಕಾ? ಇಲ್ಲ, ಅದು 3 ತಿಂಗಳೊಂದ್ಸರಿ ನಾವು ಗುಂಡಿಯಿಂದ ತೆಗೆದು ಬೇರೆ ಕಡೆ ಹಾಕ್ತೀವಿ, ಒಂದು ಅಡಿಕೆ ತೋಟಕ್ಕೆ, ತೆಂಗಿನ ತೋಟಕ್ಕೆ, ಕೃಷಿಗೆ ಹಾಕ್ತೇವೆ, ಅದು ಅದರಲ್ಲಿ ಇರ್ತೇವೆ. ಮತ್ತೆ ಅದರಿಂದ ಏನೇ ಸಮಸ್ಯೆ ಬರುತ್ತೆ? ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಮಳೆಗಾಲದಲ್ಲಿ ಮತ್ತೆ ನುಸಿ ಇರ್ತದೆ, ಅದಕ್ಕೆ ನಾವು ಸ್ವಲ್ಪ ಹೊಗೆ ಹಾಕ್ಬೇಕು. ಹಾಗೆ ಹಾಕಿದಲ್ಲಿ ಅದು ಯಾವ್ದು ಬರೋದಿಲ್ಲ. ಈಗ ನುಸಿ ಬಾರದ ಹಾಗೆ ನಮಗೂ ಕೂಡ ತೊಂದರೆ ಆಗಬಾರ್ದು, ಅವುಗಳಿಗೆ ಕೂಡ ತೊಂದರೆ ಆಗಬಾರ್ದು. ಹೌದು, ಅದೇ ರೀತಿ ನಾವು ಹೊಗೆ ಹಾಕಿಬಿಟ್ರೆ ಆಯ್ತು. ಅಡಿಕೆ ಸಿಪ್ಪೆ ಸ್ವಲ್ಪ ಹೊಗೆ ಹಾಕಿದ್ರೆ ಒಂದು 1/2 ಗಂಟೆ ಹೊಗೆ ಹಾಕಿ ಸಾಕ. ಆಡು ಸಾಕಣೆ ಅಲ್ಲದೆ ಬೇರೆ ಎಂತ ಮಾಡ್ತೀವಿ? ನೀವು ಹಸು ಸಾಕಣೆ ಕೂಡ ಮಾಡ್ತೀವಿ? ಹಸು ದನ ಸಾಕಣೆ ಮಾಡ್ತೀನಿ. ಎಷ್ಟು ಉಂಟು ಹಸು? ಒಂದು ದನ ಉಂಟು, ಅದರ ಕರು 2. ಮನೆ ಖರ್ಚು ಮೊದಲಲ್ಲಿ ತುಂಬಾ ಇತ್ತು, 4-5 ದನ ಸಾಕ್ತಿದ್ದೆ, ಒಂದು 10-15 ಲೀಟರ್ ಹಾಲು ಕೊಡದಿದ್ದೆ. ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಬೇಡದು. ಹಾಗೆ ಈಗ ಹಸು ಸಾಕಣೆಗೆ ಹೋಲಿಸಿದ್ರೆ ಆಡು ಸಾಕಣೆ ಸುಲಭ ಅಂತ ಹೇಳ್ತೀರಾ? ಆಡು ಸಾಕಣೆ ಸುಲಭ. ಯಾಕೆ? ಅದಕ್ಕೆ ಅಂತೇಳಿ ಹೆಚ್ಚು ನಮಗೆ ಎಲ್ಲಿ ಬೇಕು ಹೋಗುದ್ರೆ ತೊಂದರೆ ಇಲ್ಲ, ಸ್ವಲ್ಪ ಸಪ್ಪು ತಂದು ಹಾಕಿ ಬಿಟ್ಟರೆ ಆಯ್ತು. ಅದಲ್ಲದಿದ್ರೆ ಅದರಷ್ಟೇ ಬಿಟ್ಟು ಮೇವು ಬಂದು ಬರ್ತೇವೆ. ಅವುಗಳ ಪಾಡಿಗೆ ಹೋಗಿ ಬರ್ತವ? ಅವರ ಪಾಡಿಗೆ ಹೋದ್ರೆ ಅದು ಇನ್ನೊಬ್ಬರ ಜಾಗ ಹೋಗ್ತದೆ, ಅದಕ್ಕೆ ಬೇಕು ನಾವು ಜೊತೆ ಇರ್ತೇವೆ. ನಮ್ಮ ಜಾಗದಲ್ಲೇ ಮೇಯಿಸಿ ವಾಪಸ್, ಹೌದು, ಬೇಯಬೇಕು. ಇಲ್ಲದಿದ್ರೆ ಅದು ಬೇರೆ ಒಬ್ಬರ ಜಾಗ ಹೋಗ್ತದೆ, ಅಲ್ಲಿ ಅವರಿಗೆ ತೊಂದರೆ ಬರ್ತದೆ, ಆಗ ನಮ್ಮೊಳಗೆ ಜಗಳ ಆಗ್ತದೆ. ಅದಕ್ಕೆ ಬೇಕಾಗಿ ಆಡಿನಿಂದಾಗಿ ಜಗಳ ಬೇಡ ಅಂತ ಉದ್ದೇಶ.

ಉತ್ಪತ್ತಿ ಜಾಸ್ತಿ ಬರ್ತದೆ ಈ ಹಟ್ಟಿ ಗೊಬ್ಬರದಲ್ಲ ಜಾಸ್ತಿ. ಹಳೆಯ ಬೇರೆಲ್ಲ ಕಟ್ ಮಾಡಿದ್ರೆ ಒಳ್ಳೇದಂತ ಹೇಳ್ತಾರಲ್ಲ, ಅದು ಅದೇ ರೀತಿ ನಾವು ಭಾರಿ ತುಂಬೋದಿಲ್ಲ, ಸ್ವಲ್ಪ ಮಣ್ಣು ತೆಗೆದು ಅದು ಪೂರ್ತಿ ನೆಲದ ಮೇಲೆ ಹಾಕೋದು, ಸ್ವಲ್ಪ ನಿಲ್ವಾಗ ಹಾಕಿ ಮಣ್ಣು ಮುಚ್ಚುತ್ತೆ. ಆಮೇಲೆ ಅಡಿಕೆನೆಲ್ಲ ಹಳತ್ತಿಗೆ ಸ್ಟಾಕ್ ಅಂತ ಇಡುವಂತ ಉಂಟ? ಇಡುವಾಗಿಲ್ಲ, ಇಲ್ಲ ಸ್ವಲ್ಪ ಎಲ್ಲ ಇಡ್ತದೆ ಅಷ್ಟೇ. ಬೇಕಾದಾಗ ಸುಲಭ ಮಾರಾಟ ಮಾಡೋದು, ನಮ್ಮ ಅಗತ್ಯ ಬಿದ್ದಾಗ ತೆಗೆದು ಸುಲಭದು ಮಾರಾಟ ಮಾಡೋದು. ಈಗ ಇದು ಸೋಲಾರ್ ಡ್ರೈ ಅಂದ್ರೆ ಒಣಗಿಸ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಉಂಟಾ? ಸಣ್ಣ ಸೋಲಾರ್ ಮಡಿ ಆಗಿದೆ, ಮಳೆಗಾಲಕ್ಕೆ ತೊಂದರೆ ಇಲ್ಲ, ಒಣಗಿಸ್ತಿದ್ದೆ. ಈಗ ಈ ಇತ್ತೀಚಿನ ವರ್ಷಗಳಲ್ಲಿ ಮಳೆಗಾಲದಲ್ಲಿ ಕೂಡ ಬೇಗ ಹಣ್ಣಾಗುವುದು ಅಂತ ಒಂದು ಸಮಸ್ಯೆ ಉಂಟಾ? ಈ ಸರ್ತಿ ಅಡಿಕೆ ಬೇಗ ಹಣ್ಣಾಗಿದೆ, ಬೇಗ ಸಾಮಾನ್ಯ ಆಗಸ್ಟ್ ಇಂದಲೇ ಹಣ್ಣು ಸಲಾಗಿದೆ, ಆಗಸ್ಟ್ ಸೆಪ್ಟೆಂಬರ್ ಈಗ ಲೆಕ್ಕದಲ್ಲಿ ಈಗ ಮೂರನೇ ಕಿಲೋ ಅಡಿಕೆ ಆಗ್ಬೇಕು, ನಮ್ನೆ ಹಣ್ಣಾಗಿತ್ತು, ಇನ್ನು ಮೂರನೇ ಕಿಲೋ ಅಂದ್ರೆ ಅಡಿಕೆ ತೋಟ ಇಲ್ಲ, ಖಾಲಿ ಆಯ್ತು. ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚ್ಗೆಲ್ಲ ಖಾಲಿ ಆಗ್ತದೆ, ಹಳೆ ತೋಟ ಮತ್ತೆ ಬೇಗ ಹಣ್ಣಾಗುದು ಹಳೆ ಕಮ್ಮುಗಳಲ್ಲಿ. ಈ ಊರಿನ ಅಡಿಕೆ ತೋಟ ಇದೆಯೋ ಅಥವಾ ಇದು ಮಂಗಳ ಅಂತ? ನಮ್ದು ಲೋಕಲ್ ಊರಿದೆ, ಊರಿನ ಅಡಿಕೆ ಇಡೋದು ನಮ್ಮಲ್ಲಿ. ನಾವು ಊರಿನ ಅಡಿಕೆ ಹೆಚ್ಚು ತೂಕ ಅಂತ ಹೇಳ್ತಾರೆ? ಹೌದು, ಅದು ಸ್ವಲ್ಪ ಗಟ್ಟಿಯು ತೂಕವೂ ಬರ್ತದೆ. ಎಷ್ಟು ಅಡಿಕೆಗೆ ಒಂದು ಕಿಲೋ ಆಗ್ತದೆ? ನಮಗೊಂದು 80 ಕೆ ಅಡಿಕೆ, 90 ಕೆಜಿ ಅಡಿಕೆ ಒಂದು ಕೆಜಿ ಬರ್ತದೆ. ಗುಂಡು ಎಲ್ಲ ಕಡಿಮೆ? ಕಡಿಮೆ, ಒಳ್ಳೆ ಗಟ್ಟಿ ಉಂಟು. ಹೌದು, ಒಳ್ಳೇದು. ಜನಾರ್ದನ್ ಗೌಡ ಅವರೇ, ಆಡು ಸಾಕಣೆಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಆಡು ಸಾಕಣೆ ಅನುಭವದ ಬಗ್ಗೆ ಯು ಜನಾರ್ದನ ಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸದನ್ನ ಕೊಂಡ್ಕೋಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡ್ಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 ಅಥವಾ 15 ಡೇಸ್ ನಂತರ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಈಗ ಕೇಳಿ ಶಿವರಾಮ್ ಎಚ್ ಅವರ ಕೃಷಿ ಅನುಭವದ ಬಗ್ಗೆ ಸಂದರ್ಶನ. ಶಿವರಾಮ್ ಅವರಿಗೆ ನಮಸ್ಕಾರ. ನಮಸ್ಕಾರ. ಕೃಷಿಯಲ್ಲಿ ಯಾವುದೇ ಒಂದು ಏಕ ಬೆಳೆಯನ್ನ ನಂಬುವುದರ ಬದಲಿಗೆ ಒಂದಷ್ಟು ಬೆಳೆಗಳನ್ನ ಮಿಶ್ರ ಬೆಳೆಯಾಗಿ ಅಥವಾ ಸಂಗಾತಿ ಬೆಳೆಯಾಗಿ ಬೆಳಿಬೇಕು, ಇದರಿಂದ ವರ್ಷ ಪೂರ್ತಿ ಒಂದಲ್ಲ ಒಂದು ಬೆಳೆಯಿಂದ ಆದಾಯ ಬರ್ತದೆ ಎನ್ನುವಂತಹದ್ದು ಅನುಭವದ ಮಾತು. ನಿಮ್ಮ ಅನುಭವ ಏನ್ ಹೇಳ್ತದೆ? ಇದು ಖಂಡಿತವಾದ ವಿಷಯ. ಇದು ಮೇನ್ ನಮ್ಮ ಬೆಲೆ ಅಡಿಕೆ ತೆಂಗು ಇರ್ತದೆ, ಕಾಳು ಮೆಣಸು ಮತ್ತೆ ಇನ್ನು ವೆನಿಲ್ಲಾ, ಕೊಕ್ಕೋ, ಬಾಳೆ ಇದನ್ನು ಬೆಳೆಸುವುದರಿಂದ ಉದಾಹರಣೆಗೆ ಅಡಿಕೆಗೆ ರೇಟು ಇಳಿಯಿತು ಅಂದಿಲ್ವ, ಆವಾಗ ತೆಂಗಿಗೆ ಯಾವ್ದಾದ್ರು ಒಂದು ಬೆಲೆಗೆ ಜಾಸ್ತಿ ಇರ್ತದೆ ರೇಟ್, ಆವಾಗ ನಮಗೆ ಒಂದಲ್ಲ ಇದ್ರೆ ಒಂದರಲ್ಲಿ ಅಡ್ಜಸ್ಟ್ ಆಗ್ತದೆ. ಆ ರೀತಿ ನಾವು ಎಲ್ಲ ಉಪಬೆಲೆಯನ್ನು ಬೆಳೆಸುವುದರಿಂದ ರೈತನಿಗೆ ಯಾವುದೇ ತೊಂದರೆ ಬರುವುದಿಲ್ಲ ಅಂತ ನನ್ನ ಲೆಕ್ಕಾಚಾರ. ಅದು ಸಾಮಾನ್ಯವಾಗಿ ಉಪಬೆಳೆ ಅಂದ ತಕ್ಷಣ ನೆನಪಾಗುವಂತಹದ್ದು ಮಣ್ಣು, ಗಾಳಿ, ನೀರು, ಇದರ ಒಂದು ಸಮರ್ಥ ಬಳಕೆ ಆಗ್ಬೇಕು ಅಂತ. ಹೌದು, ಇದು ಅಂದ್ರೆ ಉಪಬೆಲೆ ಎಲ್ಲಾ ಕಡೆಯಲ್ಲಿ ಎಲ್ಲವೂ ಇದು ಆಗುದಿಲ್ಲ. ಕೆಲವು ಕಡೆ ಮಣ್ಣಿನ ತರಗತಿಯನ್ನು ನೋಡಿ ನಾವು ಅದರಲ್ಲಿ ಉಪಬೆಲೆ ಮಾಡುವುದು ಉತ್ತಮ, ಅದರಿಂದ ಹೆಚ್ಚು ಪ್ರಯೋಜನ ಬರುತ್ತದೆ, ನಿಮಗೆ ಹೀಲ್ಡ್ ಜಾಸ್ತಿ ಪಡೆಯಬಹುದು. ಈಗ ನಮ್ದು ಕಜೆ ಜಾಗ ಅಂದಲ್ವ, ನೀರಿನ ಅಂಶ ಜಾಸ್ತಿ ಇರುವಂತದ್ದು, ಅದರಲ್ಲಿ ಸ್ವಲ್ಪ ಕಾಲು ಮೆಣಸು, ಕೊಕ್ಕೋ ಎಲ್ಲ ಒಳ್ಳೇದೇ ಬರ್ತದೆ. ಮತ್ತೆ ತೆಂಗು ಎಲ್ಲ ನಾವು ಅದು ಪ್ರತ್ಯೇಕ ಮಾಡ್ತೇವೆ. ಮತ್ತೆ ಅಡಿಕೆ ತೋಟದ ಸುತ್ತಲೂ ತೆಂಗಿನ ಮರ ಎಲ್ಲ ನೋಡುವುದು ಭಾರಿ ಉತ್ತಮ, ಅದು ಅಂದ್ರೆ ಗಾಳಿಗೆ ಒಂದು ತಡೆ, ಇದರಿಂದಾಗಿ ಅಡಿಕೆ ಮರ ಈಗ ದಂಬೆ ಬೀಳುದು ಅಂತ ಹೇಳ್ತೇವೆ, ಒಂದ್ ಸೈಡ್ ಟೊಳ್ಳಾಗುವಂತದ್ದು ಅದು ಕಡಿಮೆ ಆಗ್ತದೆ. ಮತ್ತೆ ಗಾಳಿಯಿಂದ ರಕ್ಷಣೆ ಅಂದ್ರೆ ಅಡಿಕೆ ಮರದಷ್ಟು ಬೇಗ ಇದು ಮುರಿದು ಬೀಳುದಿಲ್ಲ. ಇದಕ್ಕಿಂತ ಆದಷ್ಟು ನಾವು ತೋಟದ ಸುತ್ತಲೂ ತೆಂಗಿನ ಮರ ನೋಡುವುದು ಭಾರಿ ಉತ್ತಮ. ಆಮೇಲೆ ಈಗ ಅಡಿಕೆ ತೋಟದಲ್ಲಿ 1 ಎಕರೆಗೆ ಸುಮಾರು 500-520 ಅಡಿಕೆ ಮರಗಳಿದ್ರೆ ಎಷ್ಟರ ಮಟ್ಟಿಗೆ ಕಾಳು ಮೆಣಸು ಹಾಕಬಹುದು, ಎಷ್ಟರ ಮಟ್ಟಿಗೆ ಬಾಳೆ ಗಿಡ ಇಡಬಹುದು, ಎಷ್ಟರ ಮಟ್ಟಿಗೆ ಕೊಕ್ಕೋ ಗಿಡ ಇಡಬಹುದು, ಪೂರ್ತಿ ಹಾಕುವಂತಹದ್ದು ಅಥವಾ 50% 50% ಮಾತ್ರ ಹಾಕುವಂತದ್ದು ಹೇಗಿದೆ ಅಂದ್ರೆ 1 ಎಕರೆಗೆಲ್ಲ 500 ಎಲ್ಲ ಗಿಡ ಸಾಧ್ಯ ಇಲ್ಲ. ಇದು ಒಂದು 200-250 ಮತ್ತೆ ಅದರಲ್ಲಿ ಅರ್ಧಾಂಶ. ಮತ್ತೆ ಕಾಳು ಮೆಣಸಾದ್ರೆ ಕಾಳು ಮೆಣಸೇ ನೆಡಬೇಕು, ಅದರ ಅಡಿಯಲ್ಲಿ ಬಾಳೆ ಮತ್ತೆ ಬೇರೆ ಇದು ಕೊಕ್ಕ ಎಲ್ಲ ಸರಿ ಬರುವುದಿಲ್ಲ. ಅದು ಅಂದ್ರೆ ಅದು ಅಡಿಯಿಂದಲೇ ಮೇಲೆವರೆಗೆ ಫಸಲು ಸಿಗ್ಬೇಕಂದ್ರೆ ಬರೇ ಕಾಳು ಮೆಣಸೇ ಇರಬೇಕು, ಇರಬಾರದು. ಮತ್ತೆ ಕೊಕ್ಕಾದ್ರೆ ಕೊಕ್ಕ ಹಾಗೆ ದೂರ ದೂರ ಒಂದು ಇದು ನೆಟ್ಟು ಇದು ಮಾಡಬಹುದು. ಈಗ ಮಣ್ಣಿನ ಒಂದು ಫಲವತ್ತತೆಯನ್ನ ಕಾಪಾಡುವಂತಹದ್ದು ಹೇಗೆ, ಏನೇನು ಪೋಷಕಾಂಶ ಕೊಡಬೇಕು, ಹೇಗೆ ಕೊಡುವಂತಹದ್ದು? ಮಣ್ಣಿನ ಫಲವತ್ತತೆ ನಾವು ಹೆಚ್ಚಾಗಿ ನಮ್ಮಲ್ಲಿ ನಾವು ಸಾವಯವ ಇದ್ವಿ ಉಪಯೋಗ ಮಾಡೋದು ಹಟ್ಟಿ ಗೊಬ್ಬರ ಅಂದ್ರೆ ಈಗ ಹಟ್ಟಿ ಸೊಪ್ಪು ತರುವವರು ಯಾರು ಇಲ್ಲ. ಕೂಲಿ ಹಾಲು ಸ್ವಲ್ಪ ಸಮಸ್ಯೆಯಿಂದಾಗಿ ಈಗ ಅದರಿಂದ ಬಿದ್ದ ಸೋಗೆ ಇದರಿಂದಲೇ ನಾವು ತಯಾರು ಮಾಡ್ತಾ ಇದ್ದೇವೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹೇಗೆ ನೀವು ಗೊಬ್ಬರ ತಯಾರು ಮಾಡ್ತೀರಿ? ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಕೂಲಿ ಹಾಲು ಭಾರಿ ತೊಂದರೆ ಕೊಡುವ ಕಾರಣ ನಮ್ಮಲ್ಲಿ ಒಂದು 6 ದನಗಳಿದೆ. ದಿವಸಕ್ಕೆ 1-3 ಬುಟ್ಟಿ ಸಗಣಿ ಸಿಗುತ್ತದೆ. ಅಂದ್ರೆ ತೋಟದಲ್ಲಿ ಎಲ್ಲಾ ಕಡೆ ನೀರಿನ ವ್ಯವಸ್ಥೆ ಇರ್ತದೆ. ಈಗ ಸ್ಪ್ರಿಂಕ್ಲರ್ ಇದರದು ಜೆಟ್ ಪಾಯಿಂಟ್ ಗಳೆಲ್ಲ ಇರ್ತದೆ. ಹಾಗೆ ಒಂದು 7-8 ಡ್ರಮ್ ಮಾಡಿ ಇಟ್ಟುಕೊಂಡು ಇದನ್ನು ಶಿಫ್ಟ್ ಮಾಡ್ತಾ ಇರೋದು ಒಂದು ಕಡೆಯಿಂದ ಒಂದು ಕಡೆಗೆ. ಒಂದೊಂದು ಬ್ಯಾರಲ್ಗೆ 2 ಬುಟ್ಟಿ ಸಗಣಿ ಅಂದ್ರೆ ಒಂದು 5 ಬುಟ್ಟಿಯಲ್ಲಿ. ಮತ್ತೆ ಅದಕ್ಕೆ ಒಂದು ಫಸ್ಟ್ ರೌಂಡ್ ನಾನು 2 ಬುಟ್ಟಿ ಸಗಣಿ ಮತ್ತೆ ಸ್ವಲ್ಪ ಬೆಲ್ಲ ಎಲ್ಲರೂ ವೇಸ್ಟ್ ಬೆಲ್ಲ ಎಲ್ಲ ಸಿಗ್ತದೆ ಅಂಗಡಿಯಲ್ಲಿ ಕೇಳಿಕೊಂಡು ಹೋದ್ರೆ ಅದು. ಮತ್ತೆ ಸ್ವಲ್ಪ ನೆಲಗಡಲೆ ಹಿಂಡಿ ಹಾಕಿ ಈ ರೀತಿ ಮಾಡಿ ಒಂದು ವಾರ ಜೀವಾಮೃತ ರೀತಿಯಲ್ಲಿ ಅದನ್ನು ಬಾಯಿ ಕಟ್ಟಿ ಮತ್ತೊಂದು ಬಿಲಿ ಪದಾರ ಬರ್ತದೆ ಅದು ಒಂದು ವಾರ ಬೇಕು. ಅದರ ನಂತರ ನಾವು ಮಿಕ್ಸ್ ಮಾಡಿ ಇದು ಮಾಡಬೇಕು. ದನದ ಗಂಜಲ ಸಿಕ್ಕಿದ್ರೆ ಬಾರಿ ಒಳ್ಳೇದು. ಅದಕ್ಕೆ ಸ್ವಲ್ಪ ಒಂದು ಕೊಡಪಣದಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ರೆ ಬಾರಿ ಒಳ್ಳೇದು, ಬೇಗ ಇದಾಗುತ್ತೆ ಜೀವಾಮೃತ. ಈಗ ಒಂದು ವಾರ ಕಳೆದ ಮೇಲೆ ಜೀವಾಮೃತ ಸಿದ್ಧವಾಗ್ತದೆ. ಈ 200 ಲೀಟರ್ ಎಷ್ಟು ಬುಡಗಳಿಗೆ ಹಾಕಬಹುದು? ಒಂದು ಡ್ರಮ್ ಅಂದ್ರೆ 200 ಲೀಟರ್ ಸಾಧಾರಣ ಅವರೇಜ್ ಬರ್ತದೆ. ನಾವಂದ್ರೆ ಒಂದು 10 ಲೀಟರ್ ಅಷ್ಟು ಒಂದೊಂದು ಬುಡಕ್ಕೆ ಸುತ್ತಲೂ ಹೊಯ್ದು ಬಿಡುದು. ಹಾಗೆ ಅದು 20 ಮರಕ್ಕೆ ಬರ್ತದೆ ಅಷ್ಟೇ ಬರ್ಬೋದು ಅಷ್ಟೇ. ಅಂದ್ರೆ ನಮಗೆ ವರ್ಷಕ್ಕೆ 2-3 ರೌಂಡ್ ಬರ್ತದೆ ಹಾಗೆ. ಮತ್ತೆ ಈಗ ಬೇರೆ ಯಾವ ಫರ್ಟಿಲೈಸರ್ ಮತ್ತೆ ಬೇರೆ ಯಾವ್ದು ಉಪಯೋಗ ಮಾಡೋದೇ ಇಲ್ಲ ಈಗ, ಬರೀ ಜೀವಾಮೃತವೇ ಹಾಕ್ತಾ. ಹೌದು, ಈ ಅಡಿಕೆ ಸೋಗೆಯನ್ನು ಕಡದಿಡೋದು ಮತ್ತೆ ಇದನ್ನು ಹೋಯ್ತಾ ಇದ್ದೇವೆ. ಅಂದ್ರೆ ಅದು ನಾಡ್ದಿನ ಬಿಸಿಲಿನ ಟೈಮ್ನಲ್ಲಿ, ಈಗ ಇನ್ನು ಬಿಸಿಲಿನ ಟೈಮ್ನಲ್ಲಿ ಅದು ಒಣಗಿ ಹೋಗುತ್ತದೆ. ಅದಕ್ಕೆ ಹೇಗೆಂದ್ರೆ 1-2 ಹಾರೆ ಒಂದ್ ಸೈಡ್ ಟ್ರಂಚ್ ತೆಗೆದು ಅದಕ್ಕೆ ಹೊಯ್ದು ಬಿಡುದು, ಮತ್ತೆ ಅದ್ಲೇ ಮಣ್ಣು ಹಾಕಿ ಬಿಡುದು, ಮುಚ್ಚಿಬಿಡುದು. ಅದೇ ರೀತಿ ಮಳೆಗಾಲದಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಗುದಿಲ್ಲ, ಮಳೆಗಾಲದಲ್ಲಿ ನೀರಾಗಿ ಅದಕ್ಕೆ ಇಳಿತದೆ. ಆದ್ರೆ ಮಳೆಗಾಲದಲ್ಲಿ ಅದೇ ರೀತಿ ಮಾಡಿದ್ರೆ ಉತ್ತಮ. ಅದು ಆ ರೀತಿ ಮಾಡಿದ್ರೆ ಮುಚ್ಚಿಗೆ ಮಾಡಬೇಕು. ಹೌದು ಹೌದು ಹೌದು. ಅದ್ರ ಮೇಲೆ ಸೋಗೆ ಹಾಕಿದ್ರೆ ನಂತರ ಸೋಗೆ ಹಾಕಿದ್ರೆ ಬೇರು ಎಲ್ಲ ಬಂದು ಕವರ್ ಆಗ್ತದೆ. ಈಗ ನಿಮ್ಮ ಊರಿನಲ್ಲಿ ಬೇರು ಹುಳದ ಸಮಸ್ಯೆ ಏನಾದ್ರು ಉಂಟಾ? ಸದ್ಯಗ ಇಲ್ಲ, ಬೇರು ಹುಳದ ಸಮಸ್ಯೆ ಇಲ್ಲ. ಆದ್ರೆ ಕೆಲವು ತೋಟದ ಮಧ್ಯ ಮಧ್ಯದಲ್ಲಿ ಒಂದೊಂದೆರಡು ಅಡಿಕೆ ಗಿಡ ಎಲ್ಲ ಕೆಂಪಾಗಿ ಸ್ವಲ್ಪ ಅಂದ್ರೆ ಕುಬೆ ಅಂದ್ರೆ ಸಪ್ರಾಗಿ ಮುರಿದು ಬೀಳ್ತದೆ. ಅದು ಒಂದು ತರದ ಬೇರು ಹುಳವೇ ಆಗಿರ್ಬೋದು ಅಂತ ಅನ್ನಿಸಿಗೆ ನಮ್ದು. ಈಗ ನಿಮ್ಮ ಗಮನಕ್ಕೆ ಬಂದಿಲ್ಲ? ಹೌದು ಹೌದು ಹೌದು. ಆಮೇಲೆ ಈಗ ಅಡಿಕೆ ಅಥವಾ ಎಳೆಯ ಮಿಡಿ ಉದುರುವಂತಹದ್ದಾಗಬಹುದು ಅಥವಾ ಒಡೆದು ಬೀಳುವಂತಹದ್ದಾಗಬಹುದು, ಇಂತ ಸಮಸ್ಯೆ ಎಲ್ಲ ಬರ್ತದ? ಅಡಿಕೆ ಒಡೆದು ಬೀಳೋದು ಇಲ್ಲ, ನಲ್ಲಿ ಸಣ್ಣದು ಅದು ಉದುರುದು ಉಂಟು. ಕೆಲವು ಜನರು ಹೇಳೋದಾಗೆಂದ್ರೆ ಪೋಷಕಾಂಶ ಎಲ್ಲ ಕಡಿಮೆ ಆಗಿ ಉದುರುವುದು ಅಂತ, ಪೊಟಾಶಿನ ಅಂಶ ಕಡಿಮೆ ಅಂತ. ಆ ಪೊಟಾಶಿನ ಅಂಶ ಕಡಿಮೆ ಅಂತ ಹೇಳೋದಕ್ಕೆ ಈ ಸಲ 1 ರೌಂಡ್ ಬಿಟ್ಟು 1 ರೌಂಡ್ ಈಗ ಸಗಣಿಗೆ 1-2 ಕೆಜಿ ಪೊಟಾಶಿ ಹಾಕೋದು ಒಂದು ಬ್ಯಾರಲಿಗೆ. ಹೌದು, ಬೂದಿ ಹಾಕುದು ಇದು ಸುಡು ಮಣ್ಣು ಹಾಕುದಿಲ್ಲ. ಬೂದಿ ಇದ್ರೆ ಭಾರಿ ಒಳ್ಳೇದು. ಅದಂದ್ರೆ ಪೊಟಾಶಿ ಅಲ್ಲ ಅದು ನಮ್ಮ ಬೂದಿ, ಈಗ ಎಲ್ಲಾ ಕಡೆ ಗ್ಯಾಸ್ ಅದು ಇದೆಲ್ಲ ಆಗಿ ಬೂದಿ ಸಿಗುವುದು ಕಡಿಮೆ. ಮತ್ತೆ ಫ್ಯಾಕ್ಟ್ರಿಯಿಂದ ಬೂದಿ ತರುವುದು ಭಾರಿ ಅಪಾಯವು. ಅಂದ್ರೆ ಕೆಮಿಕಲ್ಸ್ ಹಾಕಿ ಉರಿಸಿ ಬೂದಿ ಮಾಡ್ತಾರೆ. ಈಗ ವೇಸ್ಟ್ ಮೆಡಿಕಲ್ ನಲ್ಲಿ ಸಿಕ್ಕಿದ ವೇಸ್ಟ್ ಮದ್ದು ಇನ್ನು ಇಂಥದೆಲ್ಲ ವೇಸ್ಟ್ ಹಾಕಿ ಇಂಥದೆಲ್ಲ ಮಾಡ್ತಾರೆ ಅಂತೆ. ಅದು ನನಗೆ ವಿಷಯ ಗೊತ್ತಿಲ್ಲ ಅಂತ ಈ ರೀತಿ ಹೇಳುವ ಕಾರಣ ಅದನ್ನೊಂದು ಅದೇ ಆ ವಿಷಯಕ್ಕೆ ಹೋಗ್ಲಿಲ್ಲ. ನಾನು ಫ್ಯಾಕ್ಟ್ರಿಯಿಂದ ಬೂದಿ ತರುವ ವಿಷಯಕ್ಕೆ ಹೋಗ್ಲಿಲ್ಲ. ಈಗ ಮಣ್ಣು ಪರೀಕ್ಷೆ ಮಾಡುವಂತಹದ್ದಾಗಬಹುದು ಅಥವಾ ಮಣ್ಣಿಗೆ ಸುಣ್ಣ ಕೊಡುವಂತಹದ್ದು, ಇಂತ ಕೆಲಸ ಮಾಡ್ತೀರಾ? ಮಣ್ಣು ಪರೀಕ್ಷೆ ಮಾಡಿಸ್ತೇವೆ. ಮಣ್ಣು ಪರೀಕ್ಷೆ ಮಾಡಿ ಅದಕ್ಕೆ ಯಾವ ಅಂಶ ಕೊರತೆ ಉಂಟು ಅಂತ ಅವರಲ್ಲಿ ಹೇಳ್ತಾರೆ. ಅದೇ ರೀತಿ ಸ್ವಲ್ಪ ಸುಣ್ಣದ ಅಂಶ ಯಾವ್ದು ಬೇಕು ಅಂತ. ಆದ್ರೆ ನಾನು ಫರ್ಟಿಲೈಸರ್ ಎಲ್ಲ ಕೊಡ್ಲಿಲ್ಲ ಇದುವರೆಗೆ, ಮತ್ತೆ ಸುಣ್ಣದ ಅಂಶ ಎಲ್ಲ ಕೊಟ್ಟಿದ್ದೇನೆ. ಎಷ್ಟು ವರ್ಷಕ್ಕೊಂದ್ಸರಿ ಯಾವ ಸುಣ್ಣ ಕೊಡ್ತೀರಿ? ಅದಂದ್ರೆ ಇದು ಚಿಪ್ಪು ಸುಣ್ಣ ಮುಂಚೆ ಕೊಡ್ತಿದ್ದೆ, ಚಿಪ್ಪು ಸುಣ್ಣ ಈಗ ಇಲ್ಲ, ಈಗ ಡಾಲಮೆಟ್ ಅಂತ ಬರ್ತದೆ. ಹೌದು, ಅದನ್ನೇ ಒಂದೊಂದು ಕೆಜಿ ಅರ್ಧ ಕೆಜಿ ಅಷ್ಟು ಕ್ಯಾಲ್ಸಿಯಂ ಇರ್ತದೆ, ಮೆಗ್ನೀಷಿಯಂ ಇರ್ತದೆ. ಹೌದು, ಆ ರೀತಿ ಬುಡಕ್ಕೆ ಹಾಕುವಂತದ್ದು ಅಥವಾ ತಟ್ಟಿಗೆ ಹಾಕುದು? ನಾವು ಬುಡಕ್ಕೆ ಹಾಕುದು ಅಷ್ಟು. ಆ ರೀತಿ ಮತ್ತೆ ಕಜೆ ತೋಟ ಅಂದ್ರೆ ನೀರಿನ ತೇವಾಂಶ ಇರುವಂತದಕ್ಕೆ ಜಾಸ್ತಿ ಹಾಕ್ತಾ ಇದ್ದೇವೆ. ಇದಾದ್ರೆ ಬಾಕಿ ಉಳಿದಕ್ಕೆ 3-4 ವರ್ಷಕ್ಕೆ ಒಂದ್ಸಲ ಕೊಡ್ತಾ ಇದ್ದೇವೆ. ಆಮೇಲೆ ಈಗ ಕಾಳು ಮೆಣಸು ಮತ್ತೆ ಬಾಳೆ ಇಂಥದನ್ನು ಕೂಡ ನೀವು ಕೊಕ್ಕು ಇಂಥದನ್ನು ಕೂಡ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ರಿ. ಇದಕ್ಕೆ ಪ್ರತ್ಯೇಕವಾಗಿ ಗೊಬ್ಬರ ಕೊಡುವ ವ್ಯವಸ್ಥೆ ಏನಾದ್ರು ಉಂಟಾ? ಪ್ರತ್ಯೇಕವಾಗಿ ಕೊಡುವ ಅವಶ್ಯಕತೆ ಇಲ್ಲಂದ ಕಾಣ್ತದೆ. ಯಾಕೆಂದ್ರೆ ನಾವು ಸ್ಲರಿಯೋ ಇವಾಗ ಬಾಳೆಗೆ ಹೋಯ್ತೇವೆ, ತೆಂಗಿನ ಮರಕ್ಕೆ ಅಡಿಕೆ ಮರಕ್ಕೆ ನಾವು 10 ಲೀಟರ್ ಒಂದು ಕೊಡದಲ್ಲಿ ಹೋಯ್ದ್ರೆ ತೆಂಗಿನ ಮರಕ್ಕೆ 3 ಕೊಡ, ತುಂಬಾ ಹಿಡಿದ್ರೆ 3 ಕೊಡ ಹೋಯ್ತೇವೆ ಸುತ್ತಲು ಆ ರೀತಿ. ಮತ್ತೆ ಕೊಕ್ಕ ಇಡಿದ್ರೆ ಒಂದು 1/2 ಕೊಡದಾಗಿ ಆ ರೀತಿ ಮಾಡ್ತಾ ಇದ್ದೇವೆ. ಈಗ ಅಡಿಕೆ ತೋಟದ ಒಳಗಡೆ ಈ ಕೊಕ್ಕೊ ಗಿಡವನ್ನ ನೆಟ್ರೆ ಆ ಬೇರಿಂದಾಗಿ ಅಡಿಕೆ ಗಿಡಗಳಿಗೆ ಏನಾದ್ರು ತೊಂದರೆ ಆಗ್ತದ? ಅದು ಸ್ವಲ್ಪ ಅಂಶ ಇದು ಅಡಿಕೆ ಫಸಲಿಗೆ ತೊಂದರೆ ಬರಬಹುದು, ಬರ್ತದೆ. ಅಂದ್ರೆ ಕೊಕ್ಕೊ ಗಿಡದಿಂದ ಸ್ವಲ್ಪ ಮಣ್ಣಿಗೆ ಬಿಸಿಲು ಕಡಿಮೆ ಬರ್ತದೆ, ಆಗ ಮಣ್ಣಿನ ಇದು ಸಣ್ಣ ಫಲವತ್ತತೆ ಕಡಿಮೆ ಆಗ್ತದೆ. ಸೂರ್ಯನ ಕಿರಣ ಒಂದು ಮಣ್ಣಿಗೆ ಬಿದ್ರೆ ಸ್ವಲ್ಪ ಒಳ್ಳೇದು. ಅದರಿಂದಾಗಿ ಅಡಿಕೆ ಹಿಳಿದು ಸ್ವಲ್ಪ ಜಾಸ್ತಿ ಬರ್ತದೆ. ಅಡಿಕೆ ತೋಟದಲ್ಲಿ ಮುಚ್ಚಿಗೆ ಬೇಕು ಅಂತ ಹೇಳ್ತೀವಿ, ನೆಲಕ್ಕೆ ಏನಾದ್ರು ಒಂದು ಮುಚ್ಚಿಗೆ ಇರಬೇಕು ಅಂತ. ಅದು ಒಣಗಿದ ಎಲೆ ಆಗ್ಬಹುದು, ತರಗೆಲೆ ಆಗ್ಬಹುದು, ಅಥವಾ ಏನಾದ್ರೂ ಆಗ್ಬಹುದು. ಈ ಕೊಕ್ಕೋದಿಂದಾಗಿ ಏನಾದ್ರೂ ಉಪಯೋಗ ಆಗ್ತದ ಅಥವಾ ತೊಂದರೆ ಆಗ್ತದ? ಕೊಕ್ಕೋದಿಂದಾಗಿ ತುಂಬಾ ಪ್ರಯೋಜನ ಬರೋದಿಲ್ಲ. ಅದು ಮುಚ್ಚಿಗೆ ಮುಚ್ಚಿಗೆ ಅಂದ್ರೆ ನಾವು ಹೇಗೆಂದ ಹೇಳಿದ್ರೆ ಗೊಬ್ಬರ ಹಾಕಿ ಅದು ಮುಚ್ಚಿದ್ರೆ ಬಾರಿ ಉತ್ತಮ. ಅದು ಗೊಬ್ಬರ ಹಾಕಿ ಅದನ್ನು ತೇವಾಂಶವನ್ನು ಕಾಪಾಡಿಕೊಂಡು ಬರಬೇಕು ಅದರ ಗೊಬ್ಬರವನ್ನು. ಅದಂದ್ರೆ ಗೊಬ್ಬರ ಹಾಕಿ ಡೈರೆಕ್ಟ್ ಸೂರ್ಯನ ಬಿಸಿಲಿನಿಂದ ಅದು ತೊಂದರೆ ಬರ್ತದೆ, ಆವಿ ಆಗುವುದು ಕಡಿಮೆ ಆಗ್ತದೆ. ಅದಕ್ಕೆ ಬೇಕಾಗಿ ನಾವು ಗೊಬ್ಬರ ಕೊಟ್ಟ ತಕ್ಷಣ ಅಲ್ಲಿದ್ದ ಸೋಗೆ ಏನಾದ್ರು ಮುಚ್ಚಿ, ಇಲ್ಲದ್ರೆ ಮುಚ್ಚಲಿಕ್ಕೆ ವ್ಯವಸ್ಥೆ ಇಲ್ಲಾಂದ್ರೆ ಆ ಹರೆಯಲ್ಲಿ ಮಣ್ಣು ತೆಗೆದು ಒಂದೊಂದು ಮಣ್ಣು ತೆಗೆದು ಗೊಬ್ಬರ ಹಾಕಿ ಮಣ್ಣು ಹಾಕಿ ಬಿಡ್ತೇವೆ. ಈ ಕೊಕ್ಕೋದ ಪ್ರೂನಿಂಗ್ ಮಾಡುದಂತ ಏನಾದ್ರು ಉಂಟಾ ಗಿಡ ಸೌರವಂತ? ಅದುಂಟು. ಅದು ನಾವು ಜೂನ್ ಫಸ್ಟ್ ಗೆ ಎಲ್ಲ ಮಾಡ್ತೇವೆ. ಮತ್ತೆ ಮಳೆಗಳ ಫಸ್ಟ್ ಜೂನ್ ಫಸ್ಟ್ ಅಂದ್ರೆ ಮಳೆ ಸ್ಟಾರ್ಟ್ ಆಗುವಾಗ ಒಂದ್ಸಲ ಹಾಗೆ. ಮತ್ತೆ ತುಂಬಾ ಬಂದ್ರೆ ಅಂದ್ರೆ ತೇವಾಂಶ ಜಾಸ್ತಿ ಇರುವಲ್ಲಿ ಸ್ವಲ್ಪ ಫಾಸ್ಟ್ ಬರ್ತದೆ, ಆಗ ಡೈಲಿ ಒಂದ್ಸಲ ಮಾಡ್ಬೇಕಾಗ್ತದೆ. ದೊಡ್ಡ ವಿಷಯ ಇಲ್ಲ. ನಂತರ ಮತ್ತೆ ಕೊಕ್ಕ ನಾವು ಕೊಕ್ಕ ಕೊಯ್ತಾ ಇರುವಾಗ ಅದನ್ನ ಎಕ್ಸ್ಟ್ರಾ ಬಂದ ರೆಂಬೆಯನ್ನ ತೆಗಿತಾ ಇರ್ತೇವೆ. ಹಾಗೆ ದೊಡ್ಡ ವರ್ಷಕ್ಕೆ ಒಂದೇ ಸಲ ಮಾಡುದು ನಾವು ಹೆಚ್ಚಾಗಿ. ಆಮೇಲೆ ಗಿಡ ಪ್ರೂನಿಂಗ್ ಮಾಡುವಂತಹ ವಿಧಾನದ ಬಗ್ಗೆ ಹೇಳಿ. ವರ್ಷಕ್ಕೆ ಒಂದ್ಸರಿ ಮಾಡ್ತೀರಿ ಅಂತ ಹೇಳಿದ್ರಿ, ಅಡ್ಡಗೆಲ್ನಲ್ಲಿ ಕೆಲವುದನ್ನ ಇಟ್ಕೊಂಡು ಕೆಲವುದನ್ನ ಕತ್ತರಿಸುವಂತಹದ್ದು ಹೇಗಿದೆ, ಅಥವಾ ಕಂಬ ಚಿಗುರನ್ನ ತೆಗೆಯುವಂತದ್ದ? ನಾವಂದ್ರೆ ಇದು ಕಂಬ ಚಿಗುರು ಎಲ್ಲ ತೆಗಿತೇವೆ, ಮತ್ತೆ ಸುತ್ತಲೂ ಅದನ್ನು ಕಪಾತ್ ಮಾಡೋದರಿಂದ ನಮಗೆ ಅಂದ್ರೆ ಬರೇ ಕೊಕ್ಕದ ದೃಷ್ಟಿಯನ್ನೇ ನಾವು ನೋಡುವುದಿಲ್ಲ. ಅಂದ್ರೆ ಅಡಿಕೆ ತೆಗೆಯುವಾಗ ಅಡಿಕೆ ಗಳೆ ತಗೊಂಡು ಹೋಗ್ಬೇಕು, ಮತ್ತೆ ಪೈಪು ಇದೆಲ್ಲ ತೊಂದರೆ ಬರ್ತದೆ. ಹಾಗೆ ಅದರ ಕಾಂಡಕ್ಕೆ ಆದಷ್ಟು ಬಿಸಿಲವರಿಗೆ ಬೀಳುವ ರೀತಿಯಲ್ಲಿ ಇದು ಕಟ್ಟಿಂಗ್ ಮಾಡಿ ನಮ್ಮ ಮತ್ತೆ ನಮಗೆ ಸಾಧಾರಣ ತೊಂದರೆ ಆಗದ ರೀತಿಯಲ್ಲಿ ಸುತ್ತಲೂ ನಾವು ಕಟ್ ಮಾಡ್ತೇವೆ. ಅದನ್ನು ಮತ್ತೆ ನಮಗೆ ಅಡಿಕೆ ಎಕ್ಕಲಿಕ್ಕೆಲ್ಲ ತೊಂದರೆ ಆಗದ ರೀತಿಯಲ್ಲಿ ನೆಲದವರೆಗೆ ಬಾಗ್ಲಿಕ್ಕೆಲ್ಲ ಬಿಡುವುದಿಲ್ಲ, ನಾವು ಒಂದಾಳ ಎತ್ತರದಲ್ಲಿ ಕಟ್ ಮಾಡ್ತೇವೆ. ಈ ಕಾಳು ಮೆಣಸಿನ ಕೃಷಿಯ ಬಗ್ಗೆ ಹೇಳಿ, ಇದರಲ್ಲಿ ಒಂದು ಏನ್ ಕ್ರಮವನ್ನೆಲ್ಲ ಕೈಗೊಂಡ್ರೆ ಒಳ್ಳೆ ಫಸಲು ಬರ್ತದೆ? ಕಾಳು ಮೆಣಸಿನ ಕೃಷಿ ಕೊಕ್ಕದಿಂದ ಒಳ್ಳೇದದು. ಅಂದ್ರೆ ಕಾಳು ಮೆಣಸು ಮಾಡೋದರಿಂದ ಬಿಸಿಲು ಮಣ್ಣಿಗೆ ಡೈರೆಕ್ಟ್ ಬಿಸಿಲು ಬರ್ತದೆ, ಬಿಸಿಲಿನ ಯಾವುದೇ ತೊಂದರೆ ಬರುವುದಿಲ್ಲ ತೋಟಕ್ಕೆ. ಮತ್ತೆ ಶೇಡ್ ಎಲ್ಲ ಕಡಿಮೆ, ಮತ್ತೆ ಶೇಡ್ ಇಲ್ಲದಿದ್ರೆ ಕಾಳು ಮೆಣಸು ಜಾಸ್ತಿ ಹಿಡಿತದೆ. ಅದಕ್ಕೆ ಒಂದು 2 ತರದ ರೋಗ ಬರ್ತದೆ, ಒಂದು ಅರಶಿನ ಆಗೋದು, ಮತ್ತೊಂದು ಎಲೆ ಚುಕ್ಕ ರೋಗ. ಎಲೆ ಚುಕ್ಕ ರೋಗ ದೊಡ್ಡ ವಿಷಯ ಅಲ್ಲ, ಬೋರ್ಡೋ ಮಿಶ್ರ ಒಂದಿಷ್ಟು ಒಂದು ಪ್ರಮಾಣದಲ್ಲಿ ಸ್ಪ್ರೇ ಮಾಡ್ತಾ ಇದ್ರೆ ಅದು ಕಂಟ್ರೋಲ್ ಬರ್ತದೆ. ಹಳದಿ ಆಗುವುದು ಸ್ವಲ್ಪ ಕಂಟ್ರೋಲ್ ಕಡಿಮೆ, ಮತ್ತೆ ಅದು ಬೇಗನೆ ರಿಕವರಿ ಚಿಗುರು ಬರುವುದಿಲ್ಲ, ಸಾಯ್ತದೆ. ನಾವು ಹೆಚ್ಚಾಗಿ ಎಂತಂದ್ರೆ ವರ್ಷಕ್ಕೆ ಒಂದು 2 ಸಲ ಬೋರ್ಡೋ ಮಿಶ್ರಣವನ್ನು ಬುಡಕ್ಕೆ ಅಂದ್ರೆ ಒಂದು ಮೀಟರ್ ಎತ್ತರದಿಂದ ದಾರಿಯಲ್ಲಿ ಇದು ಅಂದ್ರೆ ಅದು ಸ್ವಲ್ಪ ಮಳೆಗಳ ಲಾಸ್ಟ್ ಆಗುವಾಗ ಮತ್ತು ಫಸ್ಟ್ ಗೆಲ್ಲ ಒಳ್ಳೇದೆ. ಅಂದ್ರೆ ಜೋರು ಮಳೆ ಬರ್ತಾ ಇರುವಾಗ ಒಂದು ಫೀಟ್ ಇಂದ 1 ಮೀಟರ್ ಇಂದ ಎತ್ತರ ನಮ್ಮ ದಾರಿ ಹೇಳಿದ್ರೆ ಅದು ನಿಲ್ಲುವುದಿಲ್ಲ. ಮಳೆ ಬಿಟ್ಟ ತಕ್ಷಣ ಒಂದ್ ಸ್ವಲ್ಪ ಒಂದ್ ದಾರಿ ಹಿಡಿದ್ರೆ ಅದು ಅಲ್ಲಿ ಟಚ್ ಆಗಿ ಸೆಟ್ ಆಗಿರ್ತದೆ. ಮತ್ತೆ ಬಾರಿ ಡ್ರೈ ಆಗುವಾಗ ಡ್ರೈ ಇದಕ್ಕೆ ಕಾಂಡಕ್ಕೆ ದಾರಿ ಹಿಡಿದ್ರೆ ಅದೇ ನಿಲ್ಲುವುದಿಲ್ಲ ಅದಲ್ಲಿ. ಹಾಗೆ ಸ್ವಲ್ಪ ನೀರು ಪಸಬೇಕು, ನೀರನ್ನ ಪಸಬೇಕು, ಇಲ್ಲ ಸ್ಪ್ರಿಂಕ್ಲರ್ ಹೊಡೆದು ಇದು ಮಾಡಿದ್ರೆ ಉತ್ತಮ ಅದು. ಮತ್ತೆ ಅಡಿಗೆ ಸಣ್ಣ ದಾರಿ ನಾವು ಇದು ಬುಡಕ್ಕೆ ಸಣ್ಣ ಹೋಯ್ತೇವೆ, ಒಂದು 2-3 ಲೀಟರ್ ಅಷ್ಟು ಹೋಯ್ತಾ ಇದ್ದೇವೆ. ಮತ್ತೆ ಬೇರೆ ಯಾವುದೇ ಕೆಮಿಕಲ್ ನಾವು ಇದು ಮದ್ದೆಲ್ಲ ಪ್ರಯೋಗ ಮಾಡುವಂತಲೇ ಇಲ್ಲ, ಇದರಲ್ಲಿ ಆದ್ದು ಸಾಕು ಅಂತ ಆ ರೀತಿ ನಮ್ಮದು. ಹಾಗೆ ಈ ಕಸಿ ಕಾಳು ಮೆಣಸಿನ ಏನಾದ್ರೂ ಬಳ್ಳಿ ಪ್ರಯತ್ನ ಪಟ್ಟಿದ್ರಾ? ಕಸಿ ತುಂಬಾ ನಟ್ಟಿದ್ದೇವೆ, ಆದ್ರೆ ಅದಕ್ಕೆ ನೀರಿನ ಅಂಶ ಜಾಸ್ತಿ ಬೇಕು. ಅದಕ್ಕೆ ಹಬ್ಬುವುದು ಸ್ವಲ್ಪ ನಿಧಾನ. ಅದು ಊರಿದ್ದು ಈಗ ನಾಟಿ ಇದು ಪನಿಯೂರು ಕರಿಮುಂಡ ಮತ್ತೆ ಇದು ಮಲಯಾಳ ಮೆಣಸೆಲ್ಲ ಉಂಟು, ಅದಂದ್ರೆ ಹಬ್ಬುದು ಫಾಸ್ಟ್ ಆಗಿ ಹಬ್ಬುತ್ತದೆ. ಸ್ವಲ್ಪ ರೋಗವು ಸ್ವಲ್ಪ ಫಾಸ್ಟ್ ಉಂಟು ಅದಕ್ಕೆ, ಆದ್ರೂ ಅದು ಈ ರೀತಿ ಮಾಡಿದ್ರೆ ದೊಡ್ಡ ವಿಷಯ ಬರುವುದಿಲ್ಲ. ಅಂದ್ರೆ ಪನಿಯೂರಿಗೆ ಅಷ್ಟು ಸ್ವಲ್ಪ ಅಟ್ಯಾಕ್ ಆಗುವುದು ಕಡಿಮೆ ಅಂತ ಕಾಣ್ತದೆ ನಮ್ಮ ತೋಟದಲ್ಲೇ. ಹಾಗೆ ಈಗ ಬೇಸಿಗೆಯಲ್ಲಿ ಹೂ ಗೊಂಚಲು ಬಿಡುವಂತದ್ದು ಸಾಮಾನ್ಯವಾಗಿ ಮಳೆಗಾಲದ ಆರಂಭದಲ್ಲಿ ಹೂ ಗೊಂಚಲು ಬಿಡುವಂತಹದ್ದು. ಈ ನೀರಾವರಿ ವ್ಯವಸ್ಥೆಯ ಪ್ರಾಮುಖ್ಯತೆ ಏನು ಅಂದ್ರೆ, ಈಗ ಅಡಿಕೆ ತೋಟಕ್ಕೆ ಹೇಗೂ ನೀವು ನೀರು ಕೊಡ್ತೀರಿ, ನೀರು ಕೊಡುವುದರಿಂದಾಗಿ ಫಸಲು ಜಾಸ್ತಿ ಆಗ್ತದ? ಅದೇನಿಲ್ಲ, ಅದು ನೀರು ಕೊಡುವುದರಿಂದಾಗಿ ಫಸಲ್ ಅದು ಜೂನ್ ಮಳೆ ಸ್ಟಾರ್ಟ್ ಆಗುವಾಗ ಇದು ಹೂ ಬಿಡ್ಲಿಕ್ಕೆ ಶುರು ಆಗ್ತದೆ, ಜೂನ್ ಜುಲೈ ಆಗುವಾಗ ಬಿಡ್ತದೆ. ಅದರಿಂದ ನಂತರ ಮತ್ತೆ ಜೋರು ಮಳೆ ಬಂದಂತ ಬಿಟ್ಟಂತ ಹೂ ನಿಲ್ಲುವುದಿಲ್ಲ ಅಂತ ಹೇಳ್ತಾರಲ್ಲ, ಈಗ ಜುಲೈನಲ್ಲಿ ಕದಿರು ಬಂದ್ರೆ ಇದು ಅದಂದ್ರೆ ಪರಾಗಸ್ಪರ್ಶಕ್ಕೆ ಸ್ವಲ್ಪ ಇದಾಗ್ತದೆ, ತೊಂದರೆ ಆಗ್ತದೆ ಅಂತ ಹೇಳುವ ರೀತಿಯಲ್ಲಿ. ಹಾಗೇನೆ ಮಳೆ ಒಂದು ಬಂದು ಮತ್ತೆ ಗೆರೆ ಹೋದ ನಂತರ ಅದರ ಹೂ ಬಿಟ್ಟ ನಂತರ ಮಳೆ ಹೋದ್ರು ಸಹ ಅದು ತೊಂದರೆ ಬರ್ತದೆ ಸ್ವಲ್ಪ. ಪರಾಗಸ್ಪರ್ಶ ಅದು ಹೆಚ್ಚಾಗಿ ನೀರಿನಲ್ಲಿ ಆಗುದಂತ ನನ್ನ. ಈಗ ಮಳೆ ಮಳೆಗಾಲದಲ್ಲಿ ಅಡಿಕೆ ಹಣ್ಣಾದಂತಹ ಸಂದರ್ಭದಲ್ಲಿ ಒಣಗಿಸುವುದಕ್ಕೆ ಯಾವ ರೀತಿಯ ಗೂಡಿನ ವ್ಯವಸ್ಥೆ ಏನಾದ್ರು ಮಾಡ್ಕೊಂಡಿದ್ರ? ಅದಕ್ಕೆ ಸೋಲಾರ್ ಗೂಡು ಎಲ್ಲ ಮಾಡಿದ್ದೇವೆ, ಸೋಲಾರ್ ಇದು ಉಂಟು ಮತ್ತೆ ಇದು ಹೊಗೆ ಅಟ್ಟ ಇದೆಲ್ಲ ಉಂಟು, ನಮ್ಮ ವ್ಯವಸ್ಥೆ ಉಂಟು. ಈ ಸೋಲಾರ್ ನ ಒಂದು ವ್ಯವಸ್ಥಿತವಾಗಿ ಮಾಡುವುದು ಅಂದ್ರೆ ಹೇಗೆ, ಮತ್ತೆ ಇದರ ನಿರ್ವಹಣಾ ಕ್ರಮ ಹೇಗೆ? ಮಾಡುವಂತಹ ಸಂದರ್ಭದಲ್ಲಿ ಏನಾದ್ರು ತಪ್ಪಾದ್ರೂ ಕೂಡ ಇದು ಅಡಿಕೆ ಜಾಸ್ತಿ ಬಿಸಿ ಆಗ್ತದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ, ಮತ್ತೆ ಉತ್ತರ ದಕ್ಷಿಣವಾಗಿ ಮಾಡಬೇಕು, ಪೂರ್ವ ಪಶ್ಚಿಮವಾಗಿ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇರ್ತದಲ್ಲ? ಅದಂದ್ರೆ ಉತ್ತರ ದಕ್ಷಿಣ ಆಗಿ ಅಂತ ಹೇಳಿದ್ರೆ ಬಿಸಿಲು ಉತ್ತರದಿಂದ ಪಶ್ಚಿಮಕ್ಕೆ ಇದಾಗುವ ಕಾರಣ ಎಲ್ಲಾ ರೀತಿಯಲ್ಲಿ ಒಂದೇ ಅದರ ಒಳಗಡೆ ಒಂದೇ ರೀತಿಯಲ್ಲಿ ಶಾಖ ಇರ್ತದೆ, ಶಾಖ ಬಿಸಿಲು ಬೀಳ್ತದೆ, ಅದಕ್ಕೋಸ್ಕರವಾಗಿ ಮಾಡೋದು ಹೆಚ್ಚಾಗಿ. ಅದು ಈ ಒಳಗಡೆ ಎಲ್ಲ ಹನಿ ಬೀಳದ ಹಾಗೆ ಮಾಡುದು ಈಗೆಲ್ಲ ಎಕ್ಸಾಕ್ಟ್ ಫ್ಯಾನ್ ಎಲ್ಲ ಮಾಡಿ ಮತ್ತೆ ಇದೆಲ್ಲ ಮಾಡ್ತಾರೆ, ಅದು ನಮ್ಮದು ಸ್ವಲ್ಪ ಗ್ಯಾಪ್ ಬಿಟ್ಟಿದೆ ನಾವು ಹಿಂಬದಿ ಎರಡು ಸೈಡ್ ಹೌದು ಗಾಳಿ ಪಾಸ್ ಆಗೋಗಿ ಸ್ವಲ್ಪ ಬಿಟ್ಟಿದ್ದೇವೆ ಹಾಗೆ, ಅದರಿಂದಾಗಿ ಏನು ನಮ್ಮಲ್ಲಿ ಮಾಯಿಶ್ಚರ್ ಏನು ಬರುವುದಿಲ್ಲ. ಅದು ಈಗ ಅಡಿಗೆ ಪ್ಲಾಸ್ಟಿಕ್ ಹಾಸಿ ಅದ್ರ ಮೇಲೆ ಅಡಿಕೆ ಹಾಕುವಂತದ್ದು ನೆಲದಲ್ಲಿ ನೇರವಾಗಿ ಹಾಕ್ತೀರಾ? ನಮ್ಮದಂದ್ರೆ ಅಡಿಗೆ ಪ್ಲಾಸ್ಟಿಕ್ ಹಾಕ್ತೇವೆ ನಾವು, ಅಂದ್ರೆ ಕಾಲ ಹಾಕ್ಲಿಕ್ಕೆ ಇದು ಇದೆಲ್ಲ ನಮಗೆ ಒಳ್ಳೇದಾಗುತ್ತೆ ಅಂತೇಳಿ ಪ್ಲಾಸ್ಟಿಕ್ ಹಾಕಿದ್ದು. ಮತ್ತೆ ಸಿಮೆಂಟ್ ಎಲ್ಲ ಹಾಕ್ಲಿ, ಸಿಮೆಂಟ್ ಹಾಕಿದ್ರೆ ಮತ್ತು ಹೀಟ್ ಜಾಸ್ತಿ ಆಗಬಹುದು, ಅಡಿಕೆ ಒಣಗು ಒಡಿಬಹುದು ಅಂತ ಅನ್ನೋ ದೃಷ್ಟಿಯಲ್ಲಿ ಅದನ್ನ ಹಾಕಿ. ಅಡಿಕೆಯನ್ನ ಮಗಚುವಂತ ಒಂದು ವ್ಯವಸ್ಥೆ ಬೇಕಾಗ್ತದೆ ಈಗಲೂ ಕೂಡ? ಅದು ಬಾರಿ ಇಂಪಾರ್ಟೆಂಟ್. ಅದು ಅಂದ್ರೆ ಒಂದೇ ಸೈಡ್ ಬಿಸಿಲು ಹೊಡೆದ್ರೆ ಈ ಒಂದು ರೀತಿಯ ಪಟೋರ ಬರ್ತದೆ ಅಂತ ಇರ್ತದೆ, ಒಡಿಯುದು ಮಗಚಲೇಬೇಕು. ಅಂದ್ರೆ ಸುತ್ತಲೂ ಕವರ್ ಆದ್ರೆ ಒಂದೇ ತರ ಬಿಸಿಲು ಶಾಖದಿಂದಾಗಿ ಅದು ಚಿಪ್ಪು ಕೊಟ್ಟು ಪಟಾರ ಇಂಥದೆಲ್ಲ ಬರುವುದಿಲ್ಲ ಅಂತ. ಈಗ ಅಡಿಕೆ ಮಗುಚುವುದಕ್ಕೆ ಏನಾದ್ರು ಕೈ ಸಾಧನ ಏನಾದ್ರು ಬಂದಿದೆಯಲ್ಲ, ಅದ್ರ ಉಪಯೋಗ ಏನಾದ್ರು ಮಾಡ್ತೀರಾ? ನಾವು ಕೈ ಸಾಧನ ಏನಿಲ್ಲ, ನಾವು ಕಾಲಲ್ಲಿ ಹಾಕೋದು. ಹೌದು, ಮೊದಲಾಗಿ ಅಂದ್ರೆ ಎರಡು ದಿವಸಕ್ಕೊಂದಲ್ಲ ಹಾಕ್ತಾ ಇರ್ತೇವೆ, ಅವು ಒಂದಲ್ಲ ಒಂದ್ ದಿವಸದ ಐದು ಇವತ್ತಿಲ್ಲದ್ರೆ ನಾಳೆ ಅದು ಅಡಿ ಮೇಲೆ ಆಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಕಾಲ ಹಾಕುದು ಅದೇ ಪದ್ಧತಿ. ಅಂದ್ರೆ ಮತ್ತೆ ನಮಗೆ ಶ್ರಮವೂ ಸ್ವಲ್ಪ ಕಡಿಮೆ ಆರಾಮಾಗಿ. ಈಗ ಅಡಿಕೆಯ ಒಂದು ಗುಣಮಟ್ಟವನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಒಂದು ಪ್ರತ್ಯೇಕಿಸುವಂತಹದ್ದು, ಒಂದು ವಿಂಗಡಣೆ ಮಾಡುವಂತಹದ್ದು ಎಷ್ಟರ ಮಟ್ಟಿಗೆ ಮುಖ್ಯ ಅಂತ, ಅಡಿಕೆ ಕೊಯ್ಲು ಮಾಡಿ ತಗೊಂಡ್ಬರ್ತೀರಿ ಅಥವಾ ಬಿದ್ದ ಅಡಿಕೆಯನ್ನ ಹಿಕ್ಕಿ ತಗೊಂಡ್ಬರ್ತೀರಿ, ಅದರಲ್ಲಿಯೂ ಕೂಡ ಕೆಲವು ಕಾಯಿ ಇರಬಹುದು, ಕೆಲವು ಗೋಟ್ ಇರಬಹುದು, ಏನೋ ಇರ್ತದೆ, ಅದನ್ನ ವಿಂಗಡಣೆ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಮುಖ್ಯ? ಅದು ಬಹಳ ಮುಖ್ಯ. ಅದು ಅಂದ್ರೆ ಇದು ನಾವು ಈಗ ಅಡಿಕೆ ಪ್ರೊಸೆಸಿಂಗ್ ಮಾಡೋದು, ಅದರಿಂದ ಕಾಯಿ ಅಡಿಕೆ ಮತ್ತೆ ಇನ್ನು ಒಣಗಿದ ಅಡಿಕೆ ಮತ್ತಿನ್ನು ಎಲ್ಲ ಹೆಕ್ಕಬೇಕು, ಅದನ್ನು ಒಂದೇ ತರದ ಅಡಿಕೆಯನ್ನು ಇದು ಮಾಡಿ ಪ್ರೊಸೆಸಿಂಗ್ ಮಾಡುವುದು ಉತ್ತಮ. ಅಂದ್ರೆ ನಾವು ಈಗ ಅಡಿಕೆಯನ್ನು ಒಂದು ವರ್ಷ ಎರಡು ವರ್ಷ ಹಳತಿ ಇಡುತ್ತೆ, ಇಡುವ ಕ್ರಮ ಉಂಟು ಈ ಕಡೆ ಎಲ್ಲ ಅದೇ ರೀತಿ. ಆವಾಗ ಈ ಕಾಯಿ ಅಡಿಕೆಯಲ್ಲಿ ಬೇಗನೆ ಅದರಲ್ಲಿ ಇದು ಒಂಥರದ ಹೊಟ್ಟೆ ಬಿದ್ದು ನಮ್ಮಲ್ಲಿ ಗುಗ್ಗುರು ಇದು ಟೈಪ್ ಒಂದು ಇದು ಬರ್ತದೆ, ಹುಳ ಬರ್ತದೆ, ಅದು ಬಂದು ಮತ್ತೆ ನೆಕ್ಸ್ಟ್ ಇಡೀ ಸ್ಪ್ರೆಡ್ ಒಳ್ಳೆ ಅಡಿಕೆಗೆ ಸಹ ಸ್ಪ್ರೆಡ್ ಆಗ್ತದೆ, ಅದನ್ನು ತಪ್ಪಿಸ್ಲಿಕ್ಕೆ ಆಗ್ತದೆ. ಮತ್ತೆ ಈಗ ಫಸ್ಟಿಗೆ ನಾವು ಅದನ್ನು ಫಸ್ಟಿಗೆ ಸುಲಿಯುವುದರಿಂದ ಈ ಕರಿಗೋಟು ಹೇಳ್ತಾರೆ, ಅದಕ್ಕೆ ಒಂದು ಒಳ್ಳೆ ಉತ್ತಮ ರೇಟು, ಇಲ್ಲದ್ರೆ ನಾಡ್ದು ಅದು ಹುಡಿ ಹುಡಿಯಾಗಿ ಹೋಗ್ತದೆ. ಆ ರೀತಿ ಒಂದು ನಮಗೆ ಅದು ಉತ್ತಮವೇ ಅದು ಆ ರೀತಿ ಮಾಡೋದು. ಅಡಿಕೆಯನ್ನ ಸುಲಿಯುವಂತಹದ್ದು ಮತ್ತು ಸಂಗ್ರಹಿಸಿ ಇಡುವಂತಹದ್ದು ಈ ಬಗ್ಗೆ ಹೇಳಿ. ಅಡಿಕೆ ಸುಳಿದು ಅಲ್ಲ, ನಮ್ಮಲ್ಲಿ ಹೆಚ್ಚಾಗಿ ಕೈಯಲ್ಲೇ ಇಲ್ಲ, ಮಿಷಿನ್ ಅಲ್ಲಿ ಇದುವರೆಗೆ ಮಾಡ್ಲಿಲ್ಲ. ನಾವು ಸುಳಿದು ನಾವು ತೊಟ್ಟೆ ಹಾಕಿ ಗೋಣಿಯಲ್ಲಿ ನಾವು ಸಂಗ್ರಹಿಸಿ ಕಟ್ಟಿ ಇಡ್ತೇವೆ. ಹೆಚ್ಚಾಗಿ ಈಗ ನಾವು ಅಂದ್ರೆ ತುಂಬಾ ಸಮಯ ಇಡುವುದಿಲ್ಲ, ಅಂದ್ರೆ ಇಟ್ಟರೆ ಗಾಳಿ ತಾಗಿತ್ತು ಮತ್ತೊಂದೊಂದೆಲ್ಲ ಕಂಪ್ಲೇಂಟ್ ಬರುವ ಬದಲು ಕೂಡ್ಲೆ ಕೂಡ್ಲೆ ನಾವು ಅದನ್ನು ಹಳೆ ಅಡಿಕೆ ಮಾಡ್ತೇವೆ. ನಾವು ಒಂದು ವರ್ಷ ಎರಡು ಇರ್ತದೆ ಅದು, ಸುಲಿದ ನಂತರ ನಾವು ಆ ರೀತಿ ಮಾಡೋದು. ಬೇಕಾದಾಗ ಸುಲಿದು ಮಾರಾಟ ಮಾಡ್ತೀವಿ, ಬೇಕಾದಾಗ ಸುಲಿದು ಮಾರಾಟ ಮಾಡ್ತೇವೆ. ಬಹಳ ಸಂತೋಷ ಶಿವರಾಮ್ ಅವರೇ, ಆ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ರಿ, ವಿಶೇಷವಾಗಿ ಅಡಿಕೆಯ ಜೊತೆ ಜೊತೆಗೆ ಒಂದಷ್ಟು ಕಾಳು ಮೆಣಸು ಮತ್ತೆ ಕೊಕ್ಕೋ ಬಾಳೆ ಇಂಥದನ್ನು ಕೂಡ ಕೃಷಿಯನ್ನ ಮಾಡ್ತಾ ಇದ್ರಿ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಶಿವರಾಮ್ ಎಚ್ ಅವರ ಕೃಷಿ ಅನುಭವದ ಬಗ್ಗೆ ಸಂದರ್ಶನ ಕೇಳಿದಿರಿ.